85, ಯಾದಗಿರಿ ಜಿಲ್ಲೆ ಒಳಗ 65, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಶೇಕಡ 60% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರುತ್ತದೆ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಾಹಿತ್ಯ ಶೋಭಾ ಆರ್ ಪಾಟೀಲ್. ಕೇಳಿ ರೂಪಕ ರಸಗೊಬ್ಬರ. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು. ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು. ಪರಿಸರವೆಲ್ಲ ಹಾಳು. ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು. ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು. ಅನ್ನದಾತನೇ ಕೇಳು ನೀನು, ಅನ್ನದಾತನೇ ಕೇಳು ನೀನು. ಸಾವಯವವೇ ನೀರು, ಸಾವಯವವೇ ನೀರು. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ. ಗಂಗೆ, ಏ ಗಂಗೆ, ಎದ್ದ ಬೆಳ್ಳಿ ಚುಕ್ಕಿ ಮೂಡಿ ಬಹಳ ಹೊತ್ತಾತು. ದೌಡ ಎದ್ದು ನೀರ್ ಕಾಸು. ಸೂರ್ಯ ಮೂಡ್ತಿದ್ದಂಗ ನಾ ಪ್ಯಾಟಿಗೆ ಹೋಗಿ ಗೊಬ್ಬರ ತಗೊಂಡ್ ಬರ್ಬೇಕಾಗ್ಯದ. ಗೊತ್ತಿಲ್ಲ ನಿಮಗ, ಭಾಳ ರಾತ್ರಿ ಆಯ್ತು ಸುಮ್ ಮಕ್ಕೊಬಾರ್ದ. ಹಗಲು ರಾತ್ರಿ ಬರೀ ಗೊಬ್ಬರ ಚಿಂತನೆ ಮಾಡ್ತೀವಿ. ಹುಟ್ಟಿಸಿ ದೇವ್ರು ಹುಲ್ಲು ಮೇಯಿಸೋದಿಲ್ಲ. ಸುಮ್ಮಿರು, ಇನ್ನೊಂದ್ ತಾಸು ಮಕ್ಕೊಂಡೆದ್ದು ನೀರಿಗೆ ಹಾಕಿ ನೀರ್ ಕಾದ ಮ್ಯಾಗ ನಾ ಎಲ್ಲ ಎಬ್ಬಿಸ್ತೇನೆ ಅಂತ. ಈಗ ಮಕ್ಕೊ, ನಮ್ಮೂರಿಗೆ ಬಸ್ ಬರದ ಆರ ಮೇಲೆ. ಬಸ್ಸಿನ ದಾರಿ ನಾ ಕಾಯಂಗಿಲ್ಲ. ಮೇಲಂಕೇರಿ, ಪಟೇಲ, ಭೀಮಣ್ಣ, ತಿಪ್ಪಣ್ಣ ಹಿಂಗ ಎಲ್ಲಾರು ಕೂಡಿ ಜೀಪ್ ತಗೊಂಡ್ ಹೋಗುವಂತ ರಾತ್ರಿನ ಮಾತಾಡ್ಕೊಂಡಿವಿ. ಏಳು ಹೇಳ, ಜಲ್ದಿ ಹೇಳ. ಏನ್ ಹಿರಿಯ, ಆರಾಮಾಗಿ ನಿದ್ದೆ ಮಾಡ್ಲಿಕ್ಕೂ ಬಿಡಂಗಿಲ್ಲ ನೋಡ. ನಾ ಊರಿಗೆ ಹೋದ್ಮೇಲ ಮಕ್ಕೊಳಕತ್ತಿ. ಈಗ ಹೇಳ, ನಾಲ್ಕು ರೊಟ್ಟಿ ಮಾಡಿ ಬುತ್ತಿ ಕಟ್ಟು. ಕಂಡಾಪಟ್ಟಿ ಪಾಳಿ ಇರ್ತದ, ಗೊತ್ತದ ನಿನಗ. ಏಟ್ ಹೊತ್ತಾಗ್ತದನ ಬರುದು. ಸರಿ ಬಿಡು, ನಾ ನೀರ್ ಕಾಸಿ ರೊಟ್ಟಿ ಮಾಡ್ತೀನಿ ಅಂತ. ನೀ ಹಿಂಡಿ ಕಸ ಮಾಡ್ ಮತ್ತೆ. ಆಯ್ತಾಯ್ತು, ನಾ ಎಲ್ಲ ಮಾಡ್ತೀನಿ. ಮೊದಲ ಕರ ಬಿಟ್ಟು ಹಾಲು ಹಿಡ್ಕೊಂಡು ತಾ, ಚಾ ಮಾಡ್ತೀನಿ ಅಂತ. ಗಂಗಿ, ಮಕ್ಕಳ ಮುಂದ ಮಗ ನಸಿಕ್ನಾಗಿ ಎಬ್ಬಿಸು ಅಂತ ಹೇಳಿ ಹೇಳಿದ್ನಲ್ಲ. ಹಾ ಹೌದು ಹೌದು, ಪರೀಕ್ಷಾ ಅವ ನಸಿಕ್ನಾಗಿ ಎಬ್ಬಿಸು ಅಂತ ಹೇಳಿದ್ದ. ಚಲೋ ನೆಪ್ ಮಾಡಿದ್ ನೋಡ. ರಾಮಯ್ಯ, ಮಗ ರಾಮ ಹೇಳ, ಮಗ ನಸಿಕೆಗೆ ಎಬ್ಬಿಸ ಅಂತ ಹೇಳಿದ್ದಿ. ನಿಮ್ಮ ಅಪ್ಪನು ಎದ್ದು ಹೆಂಡಿ ಕಸ ಮಾಡಿ ಕಲಬುರಗಿ ಹೋಗಿ ಗೊಬ್ಬರ ತರ್ತಾರಂತೆ. ಹೇಳ ಮಗ, ಯಾ ಹೇಳ್ತೀನವ. ಸರಕಾರ ನೋಡು ನಮಗೈತಿ, ಗೊಬ್ಬರವನ್ನು ಹಂಚತೈತಿ. ಸರಕಾರ ನೋಡು ನಮಗೈತಿ, ಗೊಬ್ಬರವನ್ನು ಹಂಚತೈತಿ. ಹೋಗು ನನ್ನ ಚಲುವಾ ಹಿರಿಯ ಈಗ ತಗೋ ಬುತ್ತಿಯಾಗ ಗಟ್ಟಬ್ಯಾಳಿ ಮತ್ತ ಕಾರಳ ಹಿಂಡಿ ಹಾಕಿ ನೋಡು. ಊಟ ಮಾಡಿ ಬುತ್ತಿ ಪಡ ಅಲ್ಲೇ ಒಗದ್ ಬರಬೇಡ, ಅದನ್ನ ಹೊಳ್ ತಗೊಂಡ್ ಬಾ. ತರ್ತೀನಿ ತರ್ತೀನಿ, ಇನ್ನ ಹೋಗ್ ಬರ್ಲ. ಆಗ ಜೀಪ್ ಇಲ್ಲಿಗೆ ಬಂತ ನೋಡು, ನಾ ಹೇಳಿದ್ದಿಲ್ಲ ನಾ ಹೋಗಿ ಬರ್ತೀನಿ. ಏ ರಾಮು, ಏನಪ್ಪ? ನಾ ಹೋಗಿ ಬರ್ತೀನಿಪ್ಪ, ಸಂಜೆಕ್ ಬರ್ತೀನಿ ಅಂತ. ಚಂದ ಓದಿ ಮುಂದ ದೊಡ್ಡ ರೈತ ಆಗ್ಬೇಕು ನೋಡು, ಕಲಿತ ರೈತ ಈ ದೇಶದ ಭಾಗ್ಯ ವಿಧಾತ ಅನ್ನೋದು ಗೊತ್ತಿರ್ಲಿ ನಿನಗ. ಆಯ್ತಪ್ಪ. ಮತ್ತ ಅಪ್ಪ ಅಪ್ಪ, ನಂಗೊಂದ್ ಚಲೋ ಪೆನ್ ತಗೊಂಡ್ ಬರಪ್ಪ. ತರ್ತೀನಿ ತರ್ತೀನಿ. ಒಬ್ಬರ ತರಲಾಕ ದಿನ ಹಿಡಿತೈತಿ. ಹೇಳ ಚಲುವಿ ಹೇಳ ಚಲುವಿ ಹೇಳ ಚಲುವಿ ಹೇಳ ಚಲುವಿ. ಆಗ್ತದೇನು ನನ್ನ ಬಿಟ್ಟು ಇರಲಾಕ, ಆಗ್ತದೇನು ನನ್ನ ಬಿಟ್ಟ ಇರಲಾಕ. ಹೋಗೋ ಜಾಂಗ ನಾವು ಬಿತ್ತಲಾಕ, ಹೋಗೋ ಜಾಂಗ ನಾವು ಬಿತ್ತಲಾಕ. ಅವ್ವ ಅವ್ವ, ನಾ ಸಾಲಿಗೆ ಹೋಗಿ ಬರ್ತೀನ. ಪರೀಕ್ಷಾ ಅದ ಅಂದಿದ್ದಲ್ಲ. ಹಾ ಅವ್ವ, ಅದ ಎಲ್ಲ ಪ್ರಶ್ನೆಕ್ಕ ಉತ್ತರ ಗಟ್ಟಿ ಮಾಡಿ ಇಲ್ಲ. ಹ್ಞೂ ಗಟ್ಟಿ ಮಾಡೀನಿ. ಚಲೋ ಹೊತ್ನಾಗ ಬರೀ ಏನ, ನಾನು ಆಟ ಸಂಘದ ಕಡೆ ಹೋಗಿ ಬರ್ತೀನಂತೆ. ಇವತ್ತು ಮಧ್ಯಾಹ್ನ ಗೊಬ್ಬರ ಬೀಜದ ಬಗ್ಗೆ ತಿಳಿಸಲಿಕ್ಕೆ ಕಲಬುರಗಿಲಿಂದ ಆಫೀಸರ್ ಬರಕತ್ಯಾರ. ನಾ ಬರದ್ ಒಂದ್ ತಾಸ ತಡ ಆದ್ರೂ ನೀ ಸಾಲಿಂಗ್ ಬಂದು ಓದ್ಕೋತ ಕುಂದ್ರ ಮಗ. ಆಯ್ತವ್ವ, ನಾ ಹೋಗಿ ಬರ್ತೀನಿ. ಹೋಗಿ ಬಾ ಮಗ, ಹೋಗಿ ಬಾ. ಸಾವಯವದ ಸಮಯ ಬಿದು ನೋಡು ರೈತನೇ ಎತ್ತೇಳು ನೀನು, ಸಾವಯವದ ಸಮಯ ಬಿದು ನೋಡು ರೈತನೆ ಎತ್ತೇಳು ನೀನು. ಸಾವಯವವು ಕರೆಯುತ್ತಿಹದು, ಸಾವಯವವು ಕರೆಯುತ್ತಿಹದು ರೈತನೆ ಎತ್ತೇಳು ಈಗ, ರೈತನೆ ಎತ್ತೇಳು ಬೇಗ. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ನಾಳೆ ಇಂಗ್ಲಿಷ್ ಪೇಪರ್ ಅದಪ್ಪ, ಓದ್ಬೇಕಲ್ಲ. ಈಗ ಇಂಗ್ಲಿಷ್ ಶಬ್ದ ಕಟ್ ಮಾಡ್ತೀನಿ. ಡಿ ಐ ಎಫ್ ಎಫ್ ಐ ಸಿ ಯು ಐ ಟಿ. ಡಿಫಿಕಲ್ಟ್ ಡಿಫಿಕಲ್ಟ್ ಅಂದ್ರೆ ಕಠಿಣ. ಇ ಎನ್ ಜೀವ. ಏನಪ್ಪ ನಿಮ್ಮ ಇಲ್ಲನ? ಇಲ್ಲಪ್ಪ. ಸಿ ಎ ಎಸ್ ಓ ಎನ್ ಸಿ ಏನಂದ್ರೆ ಋತು. ಬಾಯಿ ಮುಚ್ಚಿಕೊಂಡ ಯಾಕೆ ಗಡಗಡ ಹೋದ್ರಾಗತ್ತೀನಿ? ಇಲ್ಲಪ್ಪ, ನಾಳೆ ನನ್ ಪರಿಚಯ ಅವ. ಎಫ್ ಆರ್ ಟಿ ಐ ಜೆಡ್ ಡಿ ಅಲ್ಲಿ ಫರ್ಟಿಲೈಸರ್ ಅಂದ್ರೆ ಎಲ್ಲಿ ಹೋಗಿದ್ದೆ? ಐ ಸಿ ಯು ಸಂಜಿತನ ಹಂಗೆ ತಿರುಗಾಡುದ ಯು ಆರ್ ಇ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಕೃಷಿ ಸಿಟಿ ಗೌಡ ಎದ್ದು ರೊಟ್ಟಿ ಬುತ್ತಿ ಮಾಡಿ ಕಳಿಸಿದ್ವಿ ನೋಡ. ಗೊಬ್ಬರ ಹೆಂಗ್ ಸಿಗುದಿಲ್ಲ? ಏ ಮಗನ, ಅವಾಗಿಂದ ಹೇಳಾಕತ್ತಿ ನಿನಗ ಮೊದಲ ಬೇಡ ಅಂತ ಹೇಳಿ. ಇಲ್ಲ ಬಂದಿರ್ತೇ ಇಲ್ಲ ಪರೀಕ್ಷೆಪ್ಪ, ನಾಕ್ ಬಿಗಿತು ನೋಡ್ಬತ್ತಿಲ್ಲ ಅಂದ್ರ. ಅಯ್ಯ ಏನಾಗಿದ್ ನಿನಗೆ ಇವತ್ತ? ಕೂಸಿಗೆ ಸಾಲಾಗ ಪರೀಕ್ಷೆ ಅವ, ತನ್ನಷ್ಟಕ್ ತಾ ಓದ್ಕೊಲಿಕತ್ತಾನ. ನಿನಗೇನಾಯ್ತು? ಏನಾಗಿಲ್ಲ, ಹಿಂಗ ಗೊಬ್ಬರ ಇರ್ಲಾರ್ದ ಈ ಸಲ ಬೀತಿಗೆ ಮಾಡಿದ್ನಿ ಅಂದ್ರ ಏನಾಗುದಿಲ್ಲ, ಅವಾಗ ಆಗ್ತದ. ಸಾಕ್ ಸಾಕಾಗದ ಈ ಗೊಬ್ಬರದ ಕಾಲಾಗ. ಮುಂಜಿ ಮುಂಜಾನೆ ಅದು ಹೋಗುದ್ರೊಳಗ ನೂರಾರು ಮಂದಿ ಪಾಳಿ ಹಚ್ಚಿ ನಿಂತು ಬಿಟ್ಟಿರ್ತಾರ. ಅರ್ಧ ಮಂದಿ ಗೊಬ್ಬರ ಸಿಕ್ಕ್ರ ಇನ್ನ ಅರ್ಧ ಮಂದಿ ಗೊಬ್ಬರ ಖಾಲಿ ಆಗಿಬಿಡ್ತದ. ಹಿಂಗೆ ಆದ್ರ ರೈತ ಊರ್ಲ್ ಹಾಕೋಲಾರ್ದ ಏನ್ ಮಾಡ್ತಾನ? ಮೊನ್ನೆ ಹೋದಿ ಗೊಬ್ಬರ ಸಿಗ್ಲಿಲ್ಲ, ಇವತ್ ಹೋದಿ ಗೊಬ್ಬರ ಸಿಕ್ಕಿಲ್ಲ, ಹೌದಲ್ಲ? ನನಗ ನೋಡಿದ್ರ ಗೊಬ್ಬರ ತಂದಂಗ್ ಕಾಣಿಸ್ತೀನೇನು. ಮೊದಲ ಪಾಳಿಗೆ ನಿಂತು ಕಾಲು ನುಸಾಕತ್ತವ, ತಲಿ ಹೊಡ್ಯಾಕತ್ತೈತಿ. ಮನಿಗ್ ಬರೋದ್ರಾಗ ಇವಾಗ ಗಡಗಡ ಒದರಾಡಕತ್ತಾನ. ನೀ ಸಂಘ ಅಂತ ಕಟ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ತಿ, ಮನಿ ಕಡೆ ಏನ್ ಖಬರ್ ಐತೆ ನಿನಗ? ಈಗ ಹಿರಿಯ

ಈ ಗ್ರಾಮದ ಮಹಿಳಾ ಸ್ವಸಹಾಯ ಸಂಘದ ಎಲ್ಲಾ ಸದಸ್ಯರಿಗೆ ನಮಸ್ಕಾರಗಳು. ಒಬ್ಬ ಜವಾಬ್ದಾರಿಯುತ ಕೃಷಿ ಅಧಿಕಾರಿಯಾಗಿ ನಾನು ಇವತ್ತಿನ ದಿವಸ ನಿಮಗೆಲ್ಲ ಕೆಲವು ಸರಳವಾದ ವಿಚಾರಗಳನ್ನು ಹೇಳಿ ಹೋಗೋಣ ಅಂತ ಬಂದಿನಿ. ನಾನು ಹೇಳುವಂತ ಕೆಲವು ವಾಸ್ತವ ಸಂಗತಿಗಳ ಬಗ್ಗೆ ನೀವು, ನಿಮ್ಮ ಕುಟುಂಬದವರು ಮತ್ತು ಗ್ರಾಮಸ್ಥರು ತಣ್ಣಗ ಕೂತು ಯೋಚನೆ ಮಾಡಿದ್ರ ಸರಿಯಾದದ್ದೇನು ಅನ್ನೋದು ನಿಮಗೇ ಗೊತ್ತಾಗ್ತದೆ. ಹೆಚ್ಚು ಇಳುವರಿಯ ಬೆನ್ ಹತ್ತಿರುವ ನಾವು ರಸಗೊಬ್ಬರ ಔಷಧಿಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಒಂದು ದೃಷ್ಟಿಯಿಂದ ಸದ್ಯದ ಪರಿಸ್ಥಿತಿಯೊಳಗ ಅದು ಬೇಕಾಗ್ಯದ. ಆದ್ರೆ ಒಂದು ತಲೆನೋವಿನ ಗುಳಿಗೆಯನ್ನ ನಾವು ತಗೊಂಡಾಗ ಹೆಂಗ ಸೈಡ್ ಎಫೆಕ್ಟ್ಸ್ ಇರ್ತಾವೋ ಅದೇ ರೀತಿ ರಾಸಾಯನಿಕಗಳನ್ನ ಬಳಸಿದಾಗ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತಾವ. ಮ್ಯಾಲಿನ ಮೇಲ ಇವನ್ನ ಉಪಯೋಗ ಮಾಡಿದ್ರಿಂದಾಗಿ ಸೈಡ್ ಎಫೆಕ್ಟ್ಸ್ ಮೇನ್ ಎಫೆಕ್ಟ್ಸ್ ಆಗಿ ಬದಲಾವಣೆ ಆಗ್ತಾವ. ಹಂಗಾದಾಗ ನಮ್ಮ ಕೃಷಿ ಉತ್ಪಾದನೆ ಕಡಿಮೆ ಆಗ್ತದ. ಅಷ್ಟೇ ಅಲ್ಲ, ಗುಣಮಟ್ಟ ಕೂಡ ಬಹಳ ಕಡಿಮೆ ಆಗ್ತದ. ಅದಕ್ಕ ನಾವು ನಮ್ಮ ಹಿರಿಯರು ಮಾಡುತ್ತಿದ್ದಂತ ಒಕ್ಕಲುತನದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನೋಡಬೇಕಾಗದ. ಅವರು ಸಗಣಿ ಗೊಬ್ಬರ, ತಿಪ್ಪಿ ಗೊಬ್ಬರ ಭೂಮಿಗೆ ಹಾಕ್ತಿದ್ರು, ಗಿಡ ಮರಗಳನ್ನು ಬೆಳೆಸ್ತಿದ್ರು, ಜಮೀನನ್ನ ಪಡ ಬಿಡ್ತಿದ್ರು. ಹಿಂಗಾಗಿ ಯಾವುದೇ ರಾಸಾಯನಿಕ ಇರಲಾರದೆ ಅವರು ಅಗದಿ ಕಸಿಯಿರುವಂತಹ ಬೆಳೆಯನ್ನ ಪಡ್ಕೋತಿದ್ರು. ಇವತ್ತಿನ ಪರಿಸ್ಥಿತಿ ಬೇರೆ ಆಗ್ಯದ. ರಾಸಾಯನಿಕ ಇರಲಾರದೆ ಕೃಷಿ ಸಾಧ್ಯನೇ ಇಲ್ಲ ಅನ್ನುವಂತ ಹಂತವನ್ನ ನಾವು ಮುಟ್ಬಿಟ್ಟಿವಿ. ತೊಗರಿಗೆ ಸಾರಜನಕ ರಂಜಕ ಕೊಡದೇ ಇದ್ರೆ ನಡೆಯೋದೇ ಇಲ್ಲ ಅಂತ ತಿಳ್ಕೊಂಡಿವಿ. ಅದು ಖರೆ ಇರಬಹುದು. ಆದ್ರೆ ಇಂಥ ಪೋಷಕಾಂಶಗಳ ಮೂಲಗಳು ಸಾಕಷ್ಟು ಅದಾವ ಅನ್ನೋದನ್ನ ನಾವು ತಿಳ್ಕೋಬೇಕು. ನೇರವಾದ ಗೊಬ್ಬರಗಳು, ಕಾಂಪ್ಲೆಕ್ಸ್ಗಳು ಸಾಕಷ್ಟು ಅದಾವ. ಅವು ನಮಗೆ ಎಷ್ಟು ಬೇಕು ಅಂತ ಲೆಕ್ಕ ಹಾಕಿ ಬೆಳೆಗಳಿಗೆ ಒದಗಿಸಬಹುದು. ಇದಲ್ಲದೆ ಕಾಂಪೋಸ್ಟ್, ಎರೆಗೊಬ್ಬರ, ಬೆಳೆಯ ಉಳಿಕೆಗಳು ಅಂದ್ರೆ ದಂಟು, ಕಟ್ಟಿಗೆ, ಹೊಟ್ಟು, ಗಿಡ ಮರಗಳ ತಪ್ಪಲ, ಇವೆಲ್ಲದರಾಗ ಬೆಳೆಗಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಇದ್ದೇ ಇರ್ತಾವು. ಇವನ್ನ ನಾವು ನಮ್ಮ ಹೊಲಕ್ಕೆ ಹಾಕೋದ್ರಿಂದ ಯಾವ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇನ್ನೊಂದು ವಿಶೇಷ ಏನಂದ್ರೆ ಇಂಥ ಅಮೂಲ್ಯವಾದ ಪರಿಸರ ಸ್ನೇಹಿ ಪೋಷಕಾಂಶಗಳ ಮೂಲಗಳು ನಮ್ಮಲ್ಲೇ ಅದಾವು. ಅವನ್ನು ಹುಡುಕೋತಾ ನಾವು ಬೇರೆ ಕಡೆಗೆ ಹೋಗಬೇಕಾಗಿಲ್ಲ, ಖರ್ಚು ಮಾಡಬೇಕಾಗಿಲ್ಲ, ಅವು ನಮಗೆ ಸಿಗ್ತಾವೋ ಇಲ್ಲೋ ಅಂತ ಆತಂಕ ಪಡಬೇಕಾಗಿಲ್ಲ. ಎಲ್ಲ ನಿಮ್ಮಲ್ಲೇ ಅದ, ಅದನ್ನ ನೀವು ಕಂಡುಕೊಂಡು ಜಾರಿಗೆ ತರಬೇಕಾಗಿದೆ ಅಷ್ಟೆ. ಕೊನೆಯದಾಗಿ ಒಂದು ತತ್ವಪದ ಸಾಲು ನನಗೆ ನೆನಪಾಗ್ತದೆ, ಅದನ್ನಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ, ಕೇಳ್ರಿ. ಶಿವ ನಿನ್ನೋಳು ಹಾನೋ ನೀನೋದಿಲ್ಲೋ, ನಿನಗದು ತಿಳದಿಲ್ಲೋ, ಶಿವ ನಿನ್ನೋಳು ಹಾನೋ ನೀನೋದಿಲ್ಲೋ, ನಿನಗದು ತಿಳದಿಲ್ಲೋ. ನಿಮ್ಮೊಳಗ ಇರುವ ಶಿವನನ್ನ ಅರಿತು ಕಾಯಕ ಮಾಡಿದ್ರೆ ನಿಮ್ಮ ಬಾಳು ಬಂಗಾರ ಆಗೋದ್ರೊಳಗ ಯಾವ ಸಂಶಯನೂ ಇಲ್ಲ. ಹೊಲದಾಗಿನ ಬೆಳೆಯ ಉಳುಕಿ ಆಗತಾದ ನಿನಗ ಗಳಿಕೆ, ಹೊಲದಾಗಿನ ಬೆಳೆಯ ಉಳುಕಿ ಆಗತಾದ ನಿನಗ ಗಳಿಕೆ, ದನದ ಮೂತ್ರ ಸಗಣಿ ಗೊಬ್ಬರದಾದ ಪೋಷಕ ಅದಹದಾರ, ದನದ ಮೂತ್ರ ಸಗಣಿ ಗೊಬ್ಬರದಾದ ಪೋಷಕ ಅದಹದಾರ, ಯಾವ ಜನ್ಮ ಮಾಡದೆ ಹಾಳು ಮಾಡು ಎರೆ ಹುಳದ ಪಾಲು, ಯಾವ ಜನ್ಮ ಮಾಡದೆ ಹಾಳು ಮಾಡು ಎರೆ ಹುಳದ ಪಾಲು, ಎರಿ ಗೊಬ್ಬರ ಎರಿ ಗೊಬ್ಬರ. ಕೇಳಿದ್ರಲ್ಲಪ್ಪ ಈ ಕರೆ ತಿಳಿತ, ಇನ್ನು ಮುಂದೆ ಏನ್ ಮಾಡಬೇಕು ಅಂತ ನೀವಾ ವಿಚಾರ ಮಾಡ್ರಿ, ನಡೀರಿ ನಮ್ಮ ಮನೆ ಕಡೆ ಹೋಗಂ. ಎಳ್ಳು ನೀರು ಕೊಟ್ಟು ಹುಳಕ ಮಾಡಬೇಕು ಸತತ ಸ್ವಾಕಿ, ಎಳ್ಳು ನೀರು ಕೊಟ್ಟು ಹುಳಕ ಮಾಡಬೇಕು ಸತತ ಸ್ವಾಕಿ, ಹಾವು ಹೆಗ್ಗಣ ಬಾರದಾಂಗ ಕಾಯಬೇಕು ಹುಳವ ಚಂದ, ಹಾವು ಹೆಗ್ಗಣ ಬಾರದಾಂಗ ಕಾಯಬೇಕು ಹುಳವ ಚಂದ, ಮನಸ್ಸು ಇಟ್ಟು ಸಾಕಿಕೊಂಡರ ನೀನು ತಾವ ಬಾರಿ ಗೊಬ್ಬರ, ಮನಸ್ಸು ಇಟ್ಟು ಸಾಕಿಕೊಂಡರ ನೀನು ತಾವ ಬಾರಿ ಗೊಬ್ಬರ, ಎರಿ ಗೊಬ್ಬರ ಎರಿ ಗೊಬ್ಬರ ಎರಿ ಗೊಬ್ಬರ. ಗಂಗಿ, ನಾ ಏನೋ ತಿಳ್ಕೊಂಡಿದ್ದೆ ನಿನಗ. ಏನು ಭಾರಿ ಶಾಣೆಕೇದಿ ಬಿಡು ನೀನು, ತಲೆ ಎಲ್ಲರಿಗೂ ಕರೆಸಿ ಮಾಹಿತಿ ತಗೊಂತಿದಿ. ಇರಬೇಕ ನಿನ್ನಂತ ಮುಚ್ಚಿನ ಹೆಣತಿ, ಬೆಳಗಾಕ ಅಕ್ಕಲದ ಹಣತಿ. ಇರಬೇಕು ನಿನ್ನಂತ ಮುಚ್ಚಿನ ಹೆಣತಿ, ಬೆಳಗಾಕ ಅಕ್ಕಲದ ಹಣತಿ. ನಡಿಚಲುವಿ ನಡಿಚಲುವಿ ನಡಿಚಲುವಿ ನಡಿಚಲುವಿ. ರಸಗೊಬ್ಬರದ ಹಂಗ ನಮಗಿನ್ಯಾಕ, ರಸಗೊಬ್ಬರದ ಹಂಗ ನಮಗಿನ್ಯಾಕ. ನಡಿ ಹೋಗೋಣ ತೊಗರಿ ಬಿತ್ತಲಾಕ, ನಡಿ ಹೋಗೋಣ ತೊಗರಿ ಬಿತ್ತಲಾಕ. ನಿನ್ನಂತವ್ರು ಊರ್ನಾಗ ನಾಲ್ಕು ಮಂದಿ ಇದ್ರ ಸಾಕು ನೋಡು, ಊರ್ ಉದ್ಧಾರ ಆಗಿಬಿಡ್ತೈತಿ. ಊರ್ ಉದ್ಧಾರ ಆಗದಿರ್ಲಿ, ಈಗ ನೀ ಉದ್ಧಾರ ಆಗೋ ವಿಚಾರ ಏನಾಯ್ತು ಹೇಳು. ಸಾಹೇಬ್ರು ಹೇಳದಂಗ ಮಾಡುದು. ಈ ಸಲ ಇಷ್ಟ ಆಯ್ತಲ್ಲ, ಮುಂದಿನ ವರ್ಷ ನೋಡಿನಿ. ಹೌದಾ? ಮುಂದಿನ ವರ್ಷ ಏನ್ ಮಾಡವ? ಏನ್ ಮಾಡ್ತೀವಿ ಅಂದ್ರ, ನಮ್ಮ ಹೊಲಕ್ಕೆ ಬೇಕಾದ ಗೊಬ್ಬರ, ಎಣ್ಣಿ, ಬೀಜ ಎಲ್ಲಾ ನಾವೇ ಮಾಡ್ಕೋತೀವಿ ನೋಡು. ಹೌದಲ್ಲ, ಸರ್ಕಾರದವ್ರು ಕೊಡ್ಲಿ ಅಂತ ಹೇಳಿ ಕಾಯೋದೇ ಇಲ್ಲ. ನಮಗೆ ತಿಳಿಲಾರ್ದಕ್ಕ ಸರ್ಕಾರಕ್ಕೆ ಏನೇನೋ ಅಂದಿವಿ. ಇನ್ ಮುಂದ ನಮ್ಮ ಭೂಮಿ ತಾಕತ್ತು ತಿಳ್ಕೊಂಡು ಒಕ್ಕಲತನ ಮಾಡಿದ್ರ ಅದ್ ಹೆಂಗ್ ಬೆಳೆದಿಲ್ಲ ಅಂತೀನಿ. ನಮ್ಮಪ್ಪ ಇದೇ ಭೂಮ್ಯಾಗ ನೂರು ಚೀಲ ಮಾಲ್ ಬೆಳೆದಿಲ್ಲ, ನಾನು ನೂರು ಚೀಲ ಬೆಳೆದ ತೀರ್ತೀನಿ. ಅಷ್ಟ ಅಲ್ಲ ಗಂಗಿ, ಎಲ್ಲಾ ಊರಾಗ ಒಂದೊಂದು ಸಂಘ ಕಟ್ಟಿ ಅವರಿಗೂ ತಿಳಿಸ್ತೀವಿ. ಏನಂತ? ರೈತರೆಲ್ಲ ನಮ್ಮಂಗ್ ಒಕ್ಕಲತನ ಮಾಡಿದ್ರ ಊರ್ಲ ಹಾಕೊಂಡು ಎಣ್ಣೆ ಕುಡಿದು ಸಾಯು ಪ್ರಸಂಗನ ಬರುವುದಿಲ್ಲ. ಹೌದು, ಹೆಂಡತಿ ಮಕ್ಕಳಿಗೆ ಪರದೇಶಿ ಮಾಡಿ ಸರ್ಕಾರದವರು ಕೊಡೋ ರೊಕ್ಕದಿಂದ ಜೀವನ ನಡೆಸುವಂತ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ತಿಳಿತಾ? ಬಾ ಬಾ ಬಾ ಬಾ ಹಿರಿಯ, ಏಟರ ಬದಲಾದಿಲ್ಲ, ಏಟ್ ಜಲ್ದಿ. ಹೂ ಮತ್ತ ನಮ್ಮ ಕಿಸ್ಮತ್ದೊಳಗ ದೇರ್ ಹೈ ಅಂಧೇರ್ ನಹಿ ಹೈ, ಗೊತ್ತಾಯ್ತಿಲ್ಲ? ಗೊತ್ತಾಯ್ತು ಗೊತ್ತಾಯ್ತು. ಈಗ ಅಂಧೇರ್ ಆಗ್ಲಿಕ್ಕತ್ತದ, ಮನಿ ಕತ್ತಲ ಇಡುದ್ ಬೇಡ, ಲೈಟ್ ಹಾಕಿ ದೀಪ ಹಚ್ಚಿ ಬೆಳಕ್ ಮಾಡು. ನಡಿ ನಡಿ ನಡಿ ವಂದಲಿ ಕವಿತಾ ಮಠಪತಿ. ವಾದ್ಯ ಸಹಕಾರ ತಬಲಾ ಶಾಂತಲಿಂಗ ಹೂಗಾರ್ ದೇಸಾಯಿ ಕಲ್ಲೂರ್,

Thank you.